2021ರಿಂದ ಸಂಸತ್ನ ಬಜೆಟ್ ಅಧಿವೇಶನ, ಪ್ರಹ್ಲಾದ್ ಜೋಶಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:25. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಅನ್ನದಾತ ಕಿಸಾನೋ ಕಿ ಖುಷಹಾಲಿ ಔರ್ ಉನ್ಕಿ ಆಯ್ ಮೇ ಬಢೋತ್ರಿ ಕೆ ಲಿಯೆ ಭಾರತ್ ಸರ್ಕಾರ್ ಲಗಾತಾರ್ ಪ್ರಯಾಸರತ್ ಹೈ. ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ದೂರದರ್ಶಿ ನೇತೃತ್ವ ಮೇ ಪಿಛಲೆ 7 ವರ್ಷೋ ಮೇ ಖೇತಿ ಕೋ ಆಧುನಿಕ ಔರ್ ಕಿಸಾನೋ ಕೋ ಆತ್ಮನಿರ್ಭರ್ ಬನಾನೆ ಕೆ ಲಿಯೆ ಕೈ ನಿರ್ಣಯ ಲಿಯೆ ಗಯೆ ಹೈ. छोटा किसान बने देश की शान, ये हमारा सपना है. देश के 80% से ज्यादा किसान ऐसे हैं जिनके पास 2 हेक्टर से भी कम जमीन है. अब देश में इन्हीं छोटे किसानों को ध्यान में रखते हुए कृषि सुधार किए जा रहे हैं, निर्णय लिए जा रहे हैं. पीएम किसान सम्मान निधि योजना का लाभ देश के सभी राज्यों और केंद्र शासित प्रदेशों के किसानों को मिल रहा है. इसे हासिल करके हमारा किसान सबल और आत्मनिर्भर हो रहा है. इस स्कीम ने हमारा भारत सरकार ने हमारा किसान के लिए बहुत बड़ा सम्मान दिया है. इसीलिए हम भारत सरकार को, प्रधानमंत्री नरेंद्र मोदी जी को हम बहुत बहुत धन्यवाद देती हूँ. आत्मनिर्भर भारत की पहचान प्रगतिशील और समर्थ किसान. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ನಿಮ್ಮ ಮಕ್ಕಳ ಬೆಳವಣಿಗೆಯನ್ನ ಗಮನಿಸುತ್ತೀರಿ? ಕೈಕಾಲು ಸಣ್ಣ, ದಪ್ಪ ಹೊಟ್ಟೆ, ಮಾಂಸಖಂಡ ಸವಿಯುತ್ತಿರುವುದು, ಕಳೆಗೊಂದಿದ ಕೂದಲು, ನಿಶಕ್ತಿ, ಓದಿನಲ್ಲಿ ನಿರಾಸಕ್ತಿ, ಪದೇ ಪದೇ ರೋಗಕ್ಕೆ ತುತ್ತಾಗುವುದು, ವಯಸ್ಸಿಗೆ ತಕ್ಕಂತೆ ಬೆಳವಣಿಗೆ ಇಲ್ಲದಿರುವುದು, ಇಂತಹ ಲಕ್ಷಣಗಳು ಕಂಡು ಬಂದರೆ ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ನಿಮ್ಮ ಮಗುವನ್ನು ಕರೆತನ್ನಿ. ಪರೀಕ್ಷೆ, ಚಿಕಿತ್ಸೆ ಸಂಪೂರ್ಣ ಉಚಿತ. ಕಾಲಕ್ಕೆ ತಕ್ಕಂತೆ ವಯಸ್ಸಿಗೆ ಅನುಗುಣವಾಗಿ ನಿಮ್ಮ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಿ, ನಿಮ್ಮ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಪ್ರಕಟಣೆ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿ ಸಂತೃಪ್ತ ಬದುಕನ್ನು ಕುರಿತು ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಚಿಕ್ಕದೊಡ್ಡಿಯ ಕೃಷಿಕ ದಂಪತಿ ಸಿಪಿ ಕೃಷ್ಣ ಮತ್ತು ವಿಬಿ ಮಂಜುಳಾ ಅವರೊಂದಿಗಿನ ಮಾತುಕತೆಯ ಮುಂದುವರೆದ ಭಾಗವನ್ನು ಆಲಿಸಲಿದ್ದೀರಿ. ಇನ್ನು ನಿಮ್ಮ ಪ್ರಾಣಿ ಪ್ರೀತಿ ಬರೋಣ. ಕೋಳಿ ಸಾಕಣೆ, ನಾಟಿ ಕೋಳಿ ಸಾಕಣೆ ಶುರು ಮಾಡಿದ್ರಿ, ಅದಕ್ಕೂ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ, ಹೇಳಿ ಇದೆಲ್ಲ ಹೆಂಗ್ ಶುರು ಆಯ್ತು, ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ರ ಅದ್ರ ಬಗ್ಗೆ ಹೇಳಿ. ಸರ್, ನಾಟಿ ತಳಿಗಳು ಈಗ ನಮ್ಮಲ್ಲಿ ಮೊಟ್ಟೆ ಇಕ್ಸ್ಕಂದು ನಮ್ದು ದೇಶಿ ನಾಟಿ ತಳಿಗಳ ಮರಿ ಮಾಡಿಸ್ಕಂದು ಅದನ್ನ ಹೆಚ್ಚೆಚ್ಚು ಪ್ರತಿ ಒಂದು ಕುಸ್ತಿ ತಳಿ ಐತೆ ನಮ್ಮ ಹತ್ರ, ಒಂದು ಕಡಗ್ನಾಥ್ ತೊಳೆ ಐತೆ, ಒಂದ್ ಪೈಟರ್ ಅಂದ್ರೆ ಒಂದ್ 6 ಕೋಳಿ, ಎಲ್ಲಾ ಕೋಳಿನು ನಾವೇ ಮೊಟ್ಟೆ ಇಕ್ಸ್ಕಂದು ಮರಿಯಲ್ಲಿ ಮಾಡ್ತಾ ಇದೀವಿ. ಅದನ್ನ ತೋಟಕ್ಕೆ ಬಿಟ್ಟರೆ ತೋಟದಲ್ಲಿ ಹುಲ್ಲು ಉಪ್ಪುಟ ಎಲ್ಲ ತಿನ್ನುತ್ತೆ, ಪುನಃ ಇಕ್ಕಿ ಎಕ್ಕುತ್ತೆ, ಪುನಃ ಪರಿಹಾರ ಗೊಬ್ಬರ ಆಗುತ್ತೆ. ಅದನ್ನ ನಾವು ಮೊಟ್ಟೆ ರೂಪದಲ್ಲಿ ನಾವು ಮಾರ್ಕೆಟ್ ಮಾಡ್ಬೋದು, ಕೋಳಿ ಮಾಂಸ ರೂಪದಲ್ಲಾದ್ರೂ ತಿನ್ಬೋದು, ಮರಿ ನಾವೇ ಮರಿ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ, ಅದು ಒಂದು ಉತ್ತಮ ಮಾರ್ಕೆಟ್ ಆಗುತ್ತೆ. ಇವತ್ತು ದಿವಸ ನಾಟಿ ಕೋಳಿಗೆ ನಾಟಿ ಮೊಟ್ಟೆಗೆ ಹೆಚ್ಚು ಬೆಲೆ ಇರೋ ದೆಸೆಯಿಂದ ನಮ್ಮ ತೆಂಗಿನ ತೋಟದಲ್ಲಿ ನಮ್ಮ ನಾಟಿ ಕೋಳಿ ಸಾಕಿದ್ರೆ ಉಪಕಸುಬಾಗಿ ವ್ಯವಸಾಯ ಜೊತೆಲಿ ಹೆಚ್ಚು ಲಾಭ ಇರ್ತದೆ. ಒಂದೇ ಕಸುಬ್ಗೆ ಅಂಟಾಗ್ತೀಯ ಉಪಕಸುಬ್ಗಳು ಮಾಡ್ಕೊಂಡ್ರೆ ರೈತನಿಗೆ ಆದಾಯನ ಬರ್ತದೆ ಸರ್. ಹಾಗೇನೇ ನೀವು ಈಗಾಗಲೇ ಹೇಳಿದ್ರಿ, ಈ ಗೋತಳಿ ಸಂರಕ್ಷಣೆ ಮಾಡಬೇಕು ಅಂತ ನೀವು ನಿರ್ಧಾರ ಮಾಡಿದ್ರಿ, ಈಗ ಹೋರಿಗಳ ಸಾಕಣೆಯನ್ನ ಮಾಡ್ತಾ ಇದ್ದೀರಿ, ಹೇಳಿ ಇದ್ರ ಬಗ್ಗೆ ಏನ್ ಅನುಭವ, ಎಲ್ಲಿ ಮಾಹಿತಿ, ಏನೆಲ್ಲ ಪ್ರಯತ್ನ ಪಟ್ರಿ? ಈಗ ನಮ್ದು ಮೊದಲು ನಾಟಿ ಹಸು ತಳಿ ಇದ್ದು ಆಮೇಲೆ ನಾಟಿ ತಳಿ ಹೋಗಿ ಆಮೇಲೆ ಹೆಚ್ಚಪ್ಪು ಜರ್ಸಿ ಅವು ಇವ್ ಬಂದು ಸೀಮೆ ಎಮ್ಮೆ ಅನ್ಕಂದು ಅವೆಲ್ಲ ಹೆಚ್ಚೆಚ್ಚಾಗಿ ಹಾಲು ಜಾಸ್ತಿ ಕೊಡ್ತೇವೆ ಅಂದ್ಬಿಟ್ಟು ರೈತರು ಜಾಸ್ತಿ ಸಾಕಾದ್ರು ಅವ್ ಖರ್ಚು ಅವ್ ನೀರು ನಿರ್ವಹಣೆ ಮೇವು ಎಲ್ಲ ಪುನಃ ಕೈ ಸುಟ್ಕಂಡಿ ಅವೇನು ಸಿಕ್ತಿಯಾದಾಗ ನಾವು ಹಳೆ ತಳಿನೇ ಉಳಿಸ್ಕೋಬೇಕು ಅಂತ ಹೇಳಿ ಆ ಹಳೆ ತಳಿ ಹಳ್ಳಿಕಾರರು ತಳಿನೇ ಸಂರಕ್ಷಣೆ ಮಾಡಿಕಂದು ಅದ್ರ ಜೊತೆಗೆ ಬೇರೆ ರಾಜ್ಯದ ಈಗ ಹರಿಯಾಣದ ಒಂದು ಸಾಯುವಲ್ ಆಗ್ಬೋದು ಆಮೇಲೆ ಒಂದು ಗುಜರಾತ್ ಗಿರ್ ತಳಿ ಆಗ್ಬೋದು ಅವೆಲ್ಲ ಆಸಕ್ತಿ ಬಂದು ಆ ತಳಿ ಎಲ್ಲನೇ ಒಂದು ಹರಿಯಾಣದಿಂದ ಗುಜರಾತ್ ಹರಿಯಾಣದಿಂದ ಸಾಯುವಲ್ ಗುಜರಾತಿಂದ ಇದು ನೀವೇ ಹೋಗಿದ್ದ ನಾವೇ ಹೋಗಿದ್ದ ಡಾಕ್ಟರ್ ಒಬ್ರು ಇದ್ದಾರೋ ಡಾಕ್ಟರ್ ಅಂತ ಅವ್ರು ನನ್ನ ತಮ್ಮಂಗ್ ಬೇಕಾದವರು ಅವ್ರು ಹೇಳಿ ತರ್ಸ್ಕೊಟ್ರು. ಏನೆಲ್ಲ ಸಮಸ್ಯೆಗಳಿತ್ತು ಅದರನ್ನ ತಂದು ನೀವು ಇಲ್ಲಿ ನಿರ್ವಹಣೆ ಮಾಡುವಂತ ಸರ್? ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಅವು ಮೇವೇ ಕಲ್ತಿರ್ಲಿಲ್ಲ, ಅಲ್ಲಿನ ಮೇವು ಅಂದ್ರೆ ಎಲ್ಲಾನು ಕಡ್ಡಿ ಕಟ್ ಮಾಡ್ಕೊಡ್ತೀನಂತೆ ಜೋಳ ಎಲ್ಲನೇ. ಆಮೇಲೆ ನಾವು ಹಂತವಾಗಿ ನಮ್ಮ ಹುಲ್ಲು ನೇಪೇರು ಹುಲ್ಲಿ ಆಗ್ಬೋದು, ಒಂದು ಸಿರಿಧಾನ್ಯ ಹುಲ್ಲಿ ಆಗ್ಬೋದು, ರಾಗಿ ಹುಲ್ಲಿ ಆಗ್ಬೋದು, ಭತ್ತದ ಹುಲ್ಲಿ ಆಗ್ಬೋದು, ಹಂತವಾಗಿ ಅದೆಲ್ಲನೇ ಸಮರ್ಪಕವಾಗಿ ನಮ್ಮ ಪರಿಸರಕ್ಕೆ ಹೊಂದ್ಕೋ ಹೋಗಂಗೆ ಇಲ್ಲೇ ಅಲ್ಲಿ ಎಷ್ಟು ಹಾಲು ಕೊಡ್ತಿದ್ವೋ ಇಲ್ಲೂ ಅಷ್ಟು ಹಾಲು ಕೊಡಂಗೆ ನಮ್ಮದೇ ಆದ ಈಗ ಒಂದು ತೆಂಗಿನಕಾಯಿ ಹಿಂಡಿ ಆಗ್ಬೋದು, ನಾವು ಆಡ್ಸೋದು ಎಳ್ಳಿ ಹಿಂಡಿ ಆಗ್ಬೋದು, ನಾವೇ ಮಿಲ್ ಮಾಡಿಸೋದು ಎಲ್ಲನೇ ಕೊಟ್ಟು ನಮ್ದೇ ಏನು ರಾಸ ಇದರಲ್ಲಿ ನಮ್ಮ ಸಾವಯವದಲ್ಲಿ ನಮ್ಮ ಭತ್ತದ್ದೇ ಒಟ್ಟಾಗ್ಬೋದು, ಏನು ತೌಡು ಸಿಗ್ತದೆ ಅದೆಲ್ಲನೇ ಸೂನ್ಯ ಬಂಡವಾಳದಲ್ಲಿ ಹಸಿವು ಕೊಟ್ಟು ಹೆಚ್ಚೆಚ್ಚು ಹಾಲು ಬರೋಂಗೆ ಮಾಡಿ ಆ ಹಾಲನ್ನ ಮಂಡಿದಲ್ಲಿ ಒಂದು ಸಂಸ್ಥೆ ಅಂತ ಅವ್ರು ಇಲ್ಲಿಂದ ನಮ್ಮ ಹತ್ರ 60 ರೂಪಾಯಿನಂಗೆ ಕಲೆಕ್ಟ್ ಮಾಡ್ಕೊಯ್ತಿದ್ದಾರೆ. ಅವು ಉಳಿದಂತೆ ಹಾಲುಗಳ ಬೆಣ್ಣೆ ಮಾಡಿ ಬೆಂಗಳೂರಲ್ಲಿ 1800 ರೂಪಾಯಿ ತುಪ್ಪ ಮಾಡಿಕೊಡ್ತಾ ಇದ್ದೀವಿ ಸರ್. ಅದರಿಂದ ಹೆಚ್ಚೆಚ್ಚು ಈಗ ಗೋಲಿ ಸಗಣಿಗಳು ನೇರವಾಗಿ ಜಮೀನಿಗೆ ರಾಸಾಯನಿಕ ಜೊತೆಲಿ ಬಿಟ್ಟರೆ ವೇಸ್ಟ್ ಆಯ್ತದೆ ಅಂತ ಹೇಳಿ ಸಾವಯವದಲ್ಲಿ ನಾವು ಅದನ್ನು ಗೊಬ್ಬರ ಮಾಡಿ ಅದರಿಂದ ಪಂಪ್ ಮುಖಾಂತರ ಎಲ್ಲ ತೋಟ್ಕೊಬಿಡ್ತಾ ಇದ್ದೀನಿ. ಆ ಡ್ರಮ್ಮಲ್ಲಿ ಕಟ್ಕತ್ತದಲ್ಲ ಅಂತೇಳಿ ಫಿಲ್ಟರ್ ಮಾಡಿ ಆ ಬಂದಂತೆ 3 ದಿವಸಕ್ಕೊಂದ್ಸಕ್ ಕ್ಲೀನ್ ಮಾಡಿ ಎಲ್ಲನೇ ಬಾಳೆಗೆ ಅಡಿಕೆ ತೆಂಗುಗೆ ಬಿಡ್ತಾ ಇದ್ದೀನಿ ಸರ್. ಈಗ ನಿಮ್ ಮಾತು ಕೇಳ್ತಾ ಇದ್ರೆ ಬೇಕಾದೆಲ್ಲ ನೀವೇ ಬೆಳ್ಕೊತಾ ಇದ್ದೀರಾ, ಮಾರ್ಕೆಟ್ ಅಲ್ಲಿ ನೀವು ತಗೊಳ್ಳೋದು ಏನು ಹಾಗಾದ್ರೆ? ಮಾರ್ಕೆಟ್ ಅಲ್ಲಿ ಈಗ ನೀವೇ ನೋಡಿದ್ದೀರಿ, ಇಲ್ಲಿ ಯಾರ್ಯಾರ ರೈತರು ಬಂದ್ರು ನಮ್ ತಾಕಕ್ಕೆ ಭೇಟಿ ಕೊಡ್ತಾರೆ. ನಾವೀಗ ಒಂದು ಮನೆ ತಿನ್ನುವಷ್ಟು ತರಕಾರಿಗಳು, ಹಣ್ಣು ಗಿಡಗಳು, ಭತ್ತ, ರಾಗಿ, ಮಿಲೇಟ್ಸು, ಕಾಯಿ, ಪಪ್ಪ ಎಲ್ಲ ಬೆಳೆದಿದ್ದೀವಿ. ಇನ್ನು ಉಳಿಕೆಯರು ನಾವೇನು ಬೆಳೆದೇ ಇರೋದ ಬೇರೆ ರೈತರ ಹತ್ರ ನಾವು ಖರೀದಿ ಮಾಡ್ತೀವಿ. ಏನೋ ನಮ್ಮಲ್ಲಿರೋ ಪದಾರ್ಥವ ಆ ರೈತರು ಕೊಡ್ತೀನಿ, ಆ ರೈತರು ನನಗೆ ಕೊಡ್ತಾರೆ. ಈಗ ಕಡಲೆಕಾಯಿ ಬೀಜ, ಒಂದು ಹುಚ್ಚೆಳು, ಆಮೇಲೆ ಯಾವ್ದಾರುವೆ ನಮ್ಮಲ್ಲಿ ವಸ್ತಿರ್ಲಿವೆ ಅರಿಶಿನ ಪುಡಿ, ಅವರು ನಮ್ಮ ಸ್ನೇಹಿತರು ಕೊಡ್ತೀನಿ. ಈಗ ಒಬ್ರು ಸೀರಾದಲ್ಲಿ ಒಬ್ರು ಇದ್ದಾರೆ ದಿನೇಶ್ ಸರ್ ಅಂತ, ಅವರಿಗೆ ನಮ್ದು ಕೆಂಪಕ್ಕಿ ಬೆಲ್ಲ ಕೊಡ್ತೀನಿ, ಅವರು ನನಗೆ ಕಡಲೆ ಬೀಜ ಕೊಡ್ತಾರೆ. ವಿನಿಮಯ ವಿನಿಮಯ ಆಮೇಲೆ ಗದ್ದೆಗೆಲ್ಲ ಒಬ್ರು ಅರಿಶಿನ ಬೆಳೀತಾರೆ, ಅರಿಶಿನ ಪೌಡರ್ ಕೊಡ್ತಾರೆ, ಅವ್ರಿಗೆ ಅಕ್ಕಿ ಕೊಡ್ತೀನಿ. ಆಮೇಲೆ ಒಬ್ರು ರಾಯಚೂರಿಗೆ ಅಲ್ಲಿಂದ ಮೆಣಸಿನಕಾಯಿ ಕೊಡ್ತಾರೆ ನನಗೆ, ಅವ್ರಿಗೆ ನಮ್ದು ಬೆಲ್ಲ ನವಣೆ ಕೊಡ್ತೀನಿ. ಹಂಗೆ ವಿನಿಮಯ ಮಾಡ್ಕೊತೀನಿ. ನಾನೇನು ನಮ್ಮ ತಾಕಲ್ ಬೆಳೆಯಲ್ಲ, ಬೇರೆ ರೈತರು ಬೆಳೆದಿರ್ತಾರಲ್ಲ ಅವ್ರ ಹತ್ರ ನನ್ನ ಪದಾರ್ಥ ಕೊಟ್ಬಿಟ್ಟು ವಿನಿಮಯ ಅಂದ್ರೆ ಗುತ್ತಿಗೆಯಲ್ಲಿ ನಾವು ನಮ್ಮಲ್ಲಿ ಗದ್ದೆಯಲ್ಲಿ ಈ ಅವ್ರ ಕರ್ಕರೋದು ಅವ್ರ ಗದ್ದೆಯಲ್ಲಿ ನಾವು ಹೋಗಿ ಮುಯ್ಯಾಳು ತರ ಮಾಡ್ತೀವಲ್ಲ ಹಂಗೆ ಖರೀದಿ ಮಾಡ್ಕೊತೀನಿ ಸರ್. ಆ ತರ ಈ ಪದಾರ್ಥ ಆ ತರ ಮಾಡ್ಕಂದ್ರೆ ಆ ರೈತಂಗೂ ಮಾರ್ಕೆಟ್ ಆಯ್ತದೆ, ನಮ್ ಪ್ಯಾಡಿ ನಮ್ ಪದಾರ್ಥ ಜಾಗ್ರಿ ಅವ್ರು ಕೊಟ್ಟಂಗ್ ಹೋಯ್ತದೆ, ಅಲ್ಲೂ ಮಾರ್ಕೆಟ್ ಆದಂಗ್ ಆಯ್ತದೆ, ಅವ್ರು ಬದುಕ್ತಂಗ್ ಆಯ್ತದೆ, ನಾವು ಬದುಕ್ತಂಗ್ ಆಯ್ತದೆ. ಅಷ್ಟು ಇನ್ನೇನಿಲ್ಲ ಸರ್. ನಾವ್ ಮಾಡೋದು ಅವ್ರು ಕೊಡೋದು, ಅವ್ರು ಬೆಳೆದಿರೋ ನಮ್ ಕೊಡೋರಿಗಳನ್ನ ನೀವು ಬೆಳೆಸ್ತಾ ಇದ್ದೀರಿ ಅಂದ್ರೆ ಮುಂದಿನ ದಿನಗಳಲ್ಲಿ ಗೋತಳಿ ಸಂರಕ್ಷಣೆ ಅಂತಂದ್ರೆ ಬೇಕು ಅಂತ ಈಗ ಸಂರಕ್ಷಣೆ ಇದೆ, ನಿರೀಕ್ಷೆ ಇದೆ. ಯಾಕೆಂದ್ರೆ ಅದೆಲ್ಲನೇ ಈ ಸಮೆನ್ಸ್ ತರ ರೂಪದಲ್ಲಿ ಕೊಡ್ತಾ ಇದ್ರು ಡಾಕ್ಟರ್ ಬಂದು. ನಮ್ಮಲ್ಲಿ ತಳಿ ಅಭಿವೃದ್ಧಿ ಮಾಡ್ಕಂದ್ರೆ ನಾವೇ ಇಲ್ಲೇ ಮನೆಯಲ್ಲೇ ಎಲ್ಲನೇ ಅಭಿವೃದ್ಧಿ ಮಾಡ್ಕಂದಂಗ್ ಆಯ್ತದೆ. ಆಮೇಲೆ ಎಲ್ಲೂ ಸಮೆನ್ಸ್ ಇಲ್ದಂಗೆ ನೇರವಾಗಿ ಅದ ತಳಿ ಅಭಿವೃದ್ಧಿ ಆದಂಗ್ ಆಯ್ತದೆ, ಬೇರೆ ರೈತರಿಗೂ ಅದು ಉಪಯೋಗ ಆಯ್ತದೆ ಅಂತೇಳಿ ನಾನೇ ಎಲ್ಲನೇ ಈಗ ಆ ಗೋ ತಳಿ ಸಂರಕ್ಷಣೆ ನಾನೇ ಮಾಡ್ತಾ ಇದ್ದೀನಿ. ಅಂದ್ರೆ ಸಿಪಿ ಕೃಷ್ಣ ಅವ್ರ ಹೆಂಗೆ ಅಂದ್ರೆ ಅವ್ರ ಕಣ್ಣಿಗೆ ಏನ್ ಬಿತ್ತು ಅದನ್ನ ಸಂರಕ್ಷಣೆ ಮಾಡ್ಬೇಕು, ಅದನ್ನ ಜಾಸ್ತಿ ಮಾಡ್ಬೇಕು, ಅದನ್ನ ಇನ್ನೊಂದಿಷ್ಟು ಮಲ್ಟಿಪ್ಲೈ ಮಾಡಿ ಹಂಚಿ ಅದಕ್ಕೊಂದು ಮೌಲ್ಯವರ್ಧನೆ ಮಾಡಕ್ ಬಿಡ್ತೀರಿ ನೀವು? ಮಾಡ್ಬೇಕು ಸರ್. ಯಾವ್ದೇ ಒಂದು ಅಮೂಲ್ಯ ತಳಿ ಕಣ್ಣು ಬೀಳಿ ಅದ್ ಆಸೆ ಪಟ್ಟಿಕಂದಿ ಖುದ್ದಾಗಿ ಅಲ್ಲೇ ನಿಂತ್ಕಂದಿ ತಂದಿ ಅದೇನ್ ಸಾಧನೆ ಇದೆ ಅಂತ ಭೂಮಿಲಿ ಬೆಳಿಬೇಕು. ಇಲ್ಲಿ ಮನೇಲಿ ಯಾವ್ದೇ ಒಂದು ಅಮೂಲ್ಯವಾದ ತಳಿನೇ ಸಿಕ್ಬೋದು, ಅದ್ ಹಸುನೇ ಆಗ್ಬೋದು, ಒಂದು ಹಣ್ಣು ಗಿಡನೇ ಆಗ್ಬೋದು, ಆ ವಸ್ತು ಮೇಲೆ ಜಾಸ್ತಿ ಪ್ರೀತಿ ಬಟ್ಟಿ ನಮ್ಮ ಜಮೀನಲ್ಲಿ ಬೆಳೆಸಿ ಅದ್ ರುಚಿ ನೋಡಿಗಿಂಟು ನಮ್ಗೆ ನಿದ್ದೇನೆ ಇರಲ್ಲ ಸರ್. ಒಂದ್ ದಿನದಲ್ಲಿ ಎಷ್ಟು ಗಂಟೆಗಳ ಕಾಲ ನಿಮ್ಮ ಕೃಷಿ ಭೂಮಿಯಲ್ಲೇ ಚಟುವಟಿಕೆಲ್ಲೇ ಕಲಿತೀರಿ ಸರ್? ಇರ್ತೀನಿ ಯಾವಾಗ್ಲೂ ಅಂತಂದ್ರೆ ಬೆಳಿಗ್ಗೆ 6 ಗಂಟೆಗೆ ಇದ್ರೆ ಜಮೀನ್ ಭೂಮಿಲಿ ಆ ತಾಕಕ್ಕೆ ಈ ತಾಕಕ್ಕೆ ಭೇಟಿ ಕೊಡೋದು, ಆಳ್ನೊಂದಿಗೆ ಎಲ್ಲ ಕೆಲಸ ಮಾಡೋದು. ಆಮೇಲೆ ನಮ್ದು ರೈತರು ಮೀಟಿಂಗ್ ಇದ್ರೆ ಅಲ್ಲಿ ಭಾಗವಹಿಸ್ತೀನಿ. ಇನ್ನೆಲ್ಲೂ ಹೋಗಲ್ಲ, ಯಾವ್ದೇ ರಾಜಕೀಯ ಜಂಜಾಟ ಇಲ್ಲದಂಗೆ ಆರ್ಡರ್ಗಳು ತಗೋತೀರಿ? ಫೋನ್ ಮುಖಾಂತರ ಆರ್ಡರ್ ಕೊಡ್ತಾರೆ. ಇಲ್ಲಿ ಮನೆಯಲ್ಲಿ ಇದೈತೆ, ವಾಟ್ಸಪ್ ಮುಖಾಂತರ ಏನಾರ ಮೆಸೇಜ್ ಹಾಕಿ ಆರ್ಡರ್ ತಗೋತಾರೆ. ಆಮೇಲೆ ನಮ್ಮ ಸಂಘ ಸಂಸ್ಥೆಯರು ನೇರವಾಗಿ ಹೇಳ್ತಾರೆ, ನಮ್ಮ ವಿಸಿ ಫಾರಂ ಇಂದ ಯಾರು ನಮ್ಮ ಕೃಷಿ ವಿಜ್ಞಾನಿಗಳಾಗ್ಬೋದು, ನೇರವಾಗಿ ಇವ್ರ ಹತ್ರ ಬಿತ್ತನೆ ಬೀಜ ಸಿಗ್ತದೆ, ಹಣ್ಣೊಂದು ಗಿಡಗಳು ಸಿಗ್ತವೆ ಅಂತ ಹೇಳಿ ಆ ಪದಾರ್ಥ ಇಲ್ಲಿಂದ ನಾನು ಅವ್ರಿಗೆ ಸಮಾರೋಪಕವಾಗಿ ಕಳಿಸ್ಕೊಡ್ತೀನಿ. ಅಲ್ಲಿ ಬೆಳೆ ಬರೋಗಿಂತ ಅವ್ರಿಗೂ ರೈತರಿಗೂ ಮಾಹಿತಿ ಕೊಡ್ತಾ ಇರ್ತೀನಿ ತಾಳ್ಮೆಯಿಂದ. ನೈಸರ್ಗಿಕ ಪ್ರತಿ ರಾಸಾಯನಿಕ ವಸ್ತು ತಿಂದಿರ್ತದ ಅದು ಭೂಮಿ ಹಂತವಾಗಿ ಪ್ರಿಪೇರ್ ಆಗುತ್ತೆ. ನೀವು ಏನು ಕೊಡದೆ ನಂಗೆ ಪ್ರತಿ ವರ್ಷ ಬೆಳೀರಿ, 3 ವರ್ಷ ಆದ್ಮೇಲೆ ನಿಮ್ ಕಾಪಾಡ್ತದೆ ಕೊನೆಗಿಂಟ ಅಂತ ಹೇಳಿದೀನಿ. ಆ ತರ ಮಾಡ್ಕೊಂಡಿದ್ದಾರೆ, ತುಂಬಾ ಕೊಟ್ಟಿರಲ್ಲ, ಸಮರ್ಪಕವಾಗಿ ಹೇಳಿದ್ದಾರೆ, ಎಲ್ಲ ಮಾಡ್ತಾ ಇದ್ದೀರಾ ಅಂದ್ರೆ. ಈ ರಾಸಾಯನಿಕಗಳಿಗೆ ನೀವು ದುಡ್ಡೇ ಖರ್ಚು ಮಾಡಿಲ್ಲ ಇದುವರೆಗೆ? ರಾಸಾಯನಿಕ ಇದುವರೆಗೆ ಅಲ್ಲಿ ಮನೆಯಲ್ಲಿ ಒಂದು ರಾಸಾಯನಿಕ ಚೀನಿಯಲ್ಲಿ ಔಷಧಿ ಪಂಪಿಯಲ್ಲಿ ನೋಡಿ, ಇಲ್ಲ ಜಮೀನ್ ಉಳುಮೆ ಮಾಡ್ದಂಗೆ ಎರಡ ಸದೈತವಾದ ಅನ್ಬಿಟ್ಟು ಟ್ರಾಕ್ಟರ್ ಇದ್ರು ಉಳುಮೆ ಮಾಡ್ದಂಗೆ ಅದರಲ್ಲಿರೋ ತ್ಯಾಜ್ಯಗಳ ಭೂಮಿಗೆ ಹಾಕತಾ ಇದ್ದೀನಿ. ಈಗ ಗೊಬ್ಬರ ಕೆಲವೆಲ್ಲ ಬೆಳೆಗೆ ಬೇಕಾಗತ್ತೆ ನಮ್ಗೆ, ನಿರಂತರವಾಗಿ ಇಳುವರಿ ಬೇಕಂದ್ರೆ ಕೊಟ್ಟಿಗೆ ಗೊಬ್ಬರ, ಎರೆಹುಳು ಗೊಬ್ಬರ ಈ ತರ ಜನರು ಮಾಡ್ಕೋತೀರಾ? ಹಂಗಂದ್ರೆ ಈಗ ಒಂದ್ ಕಾಂಪೋಸ್ಟ್ ಮಾಡಿದ್ದೀನಿ, ಜಪಾನ್ ಮಾದರಿದು ಕಲ್ ಚಪ್ಪಡಿಯಿಂದ ಗೊಬ್ಬರ ಮಾಡ್ಕೊತಿದ್ದೀನಿ. ಅದೆಲ್ಲ ಒಂದ್ರಿ ಅಡಿ ಈ ಗಂಜಾ ಬೆಳೆಸಿ ಈ ತರಕಾರಿ ಗಿಡಕ್ಕೋ ಈ ಭತ್ತದ ಮೇಲೆ ಗೊಬ್ಬರಕ್ಕೂ ಉಪಯೋಗಿಸ್ಕೊತೀನಿ. ಈ ತರಕಾರಿ ಬರೀ ಮನೆ ಉಪಯೋಗ ಮಾಡ್ಕೊತೀನಿ ತರಕಾರಿ, ಮಾರ್ಕೆಟ್ಗೆ ಮಾಡಲ್ಲ, ಮನೆ ಉಪಯೋಗಕ್ಕೆ ಬೀಜ. ಈಗ ಪಡುವುದಕಾಯಿ, ಹೀರೆಕಾಯಿ, ಬದನೆಕಾಯಿ, ಕತ್ತಿಕಂಗ್ ಗಿಡ. ನೀವು ಕಾಸು ಸಂಪಾದನೆ ಮಾಡೋದು ಯಾವ್ದ್ರಲ್ಲಿ ಜಾಸ್ತಿ ಸರ್? ಈಗ ಅಂದ್ರೆ ಈಗ ತೆಂಗಲ್ಲೇ ಜಾಸ್ತಿ, ಈ ತೆಂಗಲ್ಲಿ ಕಾಯಿಯಾಗಿ ಮಾರಾಟ ಮಾಡ್ತೀವಿ, ಅದರಿಂದ ಬಂದ ಕೊಬ್ಬರಿಲಿ ಎಣ್ಣೆಯಾಗಿ ಮಾರಾಟ ಮಾಡ್ತೀವಿ, ಎಳ್ಳೀರಾಗಿ ಮಾರಾಟ ಮಾಡ್ತೀವಿ, ಅದು ಹೋಳಿಗೆ ತರ, ಮಿಠಾಯಿ ತರ, ಕಜ್ಜಾಯಿ ತರ ಮಾರಾಟ ಮಾಡ್ತಾ ಇದೀವಿ. ನಮ್ ಪ್ರಿಪೇರ್ ಆದ್ಯತೆ ಅಂತಂದ್ರೆ ಫಸ್ಟ್ ತೆಂಗನೆಯ ತೆಂಗು ಬಿಟ್ರೆ ಇದು ಈಗ ಇದು ಸಿರಿಧಾನ್ಯದಲ್ಲಿ ಕಡಿಮೆ ಇಳುವರಿ. ಈಗ ತೆಂಗು ಬಿಟ್ರೆ ನಮ್ಗೆ ಈ ಬೆಲ್ಲ ಮಾಡೋ ದೇಶದಿಂದ ಕಬ್ಬಲ್ಲುವೆ ಸಿಗ್ತದೆ. ಕಬ್ಬಲ್ಲಿ 32-33 ಕ್ವಿಂಟಲ್ ಬೆಲ್ಲ ಬಂದ್ರೆ ಕಬ್ಬಲು ನಮ್ಗೆ ಅಷ್ಟೇ ದುಡ್ಡು ಉಳ್ಕತ. ಈಗ ನಿಮ್ಮ ಎಷ್ಟು ಜನ ಮಕ್ಕಳು? ನಮ್ಗೆ 2 ಗಂಡ ಮಕ್ಕಳು, ಒಬ್ಬ 2nd PU ಓದ್ತಾ ಇದ್ದಾನೆ, ಇನ್ನೊಬ್ಬ 9th class ಓದ್ತಾ ಇದ್ದಾನೆ. ಒಬ್ಬನ ಪುನಃ ಮರಳಿ ಮಣ್ಣಿಗೆ ಹಾಕಬೇಕು ಒಬ್ಬ ಓದ್ಲಿ ಅಂತ, ಇಲ್ಲರ ಅವನು ಓದಿಸ್ಬಿಟ್ಟು BSc ಮಾಡಿಸಿ ನಮ್ಮ ಕೃಷಿ ಮೂಲಕ ಕೃಷಿ ಚಟುವಟಿಕೆಗಳನ್ನು ಮುಂದುವರಿಸಬೇಕು ಅಂತ ಆಸೆ. ಆಸೆ ಅಷ್ಟೇ, ಮರಳಿ ಮಣ್ಣಿಗೆ ಒಬ್ಬನಾರು ಬಂದ್ಲಿ, ಈ ಭೂಮಿ ತುಳಿಲಿ, ಮುಂದೆ ಈ ವಸ್ತು ಏನದೇ, ಈಗ ಒಂದು ಸೊಪ್ಪಿನ ಗಿಡ ಆಗ್ಬೋದು, ಎಷ್ಟೋ ಜನಕ್ಕೆ ಇವಾಗ ಔಷಧಿ ಗಿಡಗಳು, ಒಂದು ಕರ್ಬೇವಿನ ಸೊಪ್ಪು, ಒಂದೆಲ್ಗ, ಒಂದು ಬಸಳೆ ಸೊಪ್ಪು, ಆಮೇಲೆ ಇವು ಸುಮಾರು ಔಷಧಿ ತಳಿಗಳಿಗೆ ಜನಗಳಿಗೆ ಗೊತ್ತೇ ಇರಲ್ಲ, ಅವೆಲ್ಲ ಮನೆಯ ಪಾಠ ಮಾಡಿದಾಗ ಮಾಡಬೇಕು. ಈಗ ಎಲ್ಲ ಪ್ರತಿಯೊಂದು ಯಾವ್ದು ಭತ್ತ, ಯಾವ್ದು ರಾಗಿ, ಯಾವ್ದು ಕಬ್ಬು, ಯಾವ್ದು ಹಣ್ಣು ಗಿಡಗಳನ್ನು ಈಗ ಹುಡುಗರಿಗೆ ಮಾಹಿತಿನೇ ಇಲ್ಲ. ಅವೆಲ್ಲ ಪುನಃ ಮಾಹಿತಿ ಕೊಟ್ಟು ಆ ರೋಗ ರುಜಿನಿಗಳಿಗೆ ಏನು ಸುತ್ತಾಗ್ದಂಗೆ ನಾವು ಭೂಮಿಯಿಂದ ಬೆಳೆದ್ರು ಸಾಕಲ್ಲ. ಈಗ ನಮ್ಮ ಅಯ್ಯ ಭೂಮಿಯಿಂದೇ ಬಂದರು, ನಮ್ಮ ತಂದೆ ಅದರಿಂದ ಬಂದರು, ನಾನು ಅದರಿಂದ ಹೆಸರು ಪಡೆದೆ, ಒಬ್ಬ ನನ್ನ ಜೊತೆ ನಾರು ಬಂದು ಅವನು ಅಭಿವೃದ್ಧಿ ಪಡಿಬೇಕು ಅಂತ ನಮ್ಮ ಆಸೆ. ಜನವರಿ 16 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಜಾನುವಾರುಗಳಲ್ಲಿ ಕಂಡುಬರುತ್ತಿರುವ ಚರ್ಮಗಂಟು ಕಾಯಿಲೆ ಕಾರಣ ಹಾಗೂ ಚಿಕಿತ್ಸೆಯನ್ನು ಕುರಿತು ನೇರ ಫೋನಿನ್ ಕಾರ್ಯಕ್ರಮವಿದೆ. ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೈಸೂರು ಜಿಲ್ಲೆ ಪಶುಸಂಗೋಪನಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಷಡಕ್ಷರಮೂರ್ತಿ. ಕರೆ ಮಾಡಲು ನಮ್ಮ ಸಂಪರ್ಕ ಸಂಖ್ಯೆಗಳು 251252 ಮತ್ತೊಂದು 251589. ಮೈಸೂರಿನ STD ಕೋಡ್ 0821. ಮರೆಯದಿರಿ, ಜನವರಿ 16 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಜಾನುವಾರುಗಳಲ್ಲಿ ಕಂಡುಬರುತ್ತಿರುವ ಚರ್ಮಗಂಟು ಕಾಯಿಲೆ ಕಾರಣ ಹಾಗೂ ಚಿಕಿತ್ಸೆ ಕುರಿತ ನೇರ ಫೋನಿನ್ ಕಾರ್ಯಕ್ರಮ. ಇಷ್ಟೆಲ್ಲ ಬೇರೆ ಬೇರೆ ಉತ್ಪನ್ನಗಳಿರುವಾಗ ಮಾರುಕಟ್ಟೆದು ಒಂದು ಬಹಳ ದೊಡ್ಡ ಸವಾಲೇ. ಯಾಕಂದರೆ ಈ ಕಡೆ ಭತ್ತ ನೋಡ್ತಿರೋ, ಸಿರಿಧಾನ್ಯ ನೋಡ್ತಿರೋ, ತೆಂಗು ನೋಡ್ತಿರೋ, ಅಡಿಕೆ ನೋಡ್ತಿರೋ, ಮೌಲ್ಯವರ್ಧಿತ ಉತ್ಪನ್ನಗಳು ನೋಡ್ತಿರೋ, ಮದ್ಯ ಬೆಲ್ಲ ತಯಾರಿಕೆ ನೋಡ್ತಿರೋ ಅಂತ ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಮಾಡಕ್ ಸಾಧ್ಯನಾ ಸರ್? ಮಾಡ್ಬೋದು. ನಮ್ಗೆ ಸ್ಟಾರ್ಟಿಂಗ್ ಎಲ್ಲ ಏನು ಗೊತ್ತಾ, ನಮ್ಗೆ ಕಡಿಮೆ ಪ್ರದೇಶದಲ್ಲಿ ಬೆಳೀತಿದ್ದಾಗ ನಾವು ನೈಸರ್ಗಿಕ ಬೆಳೆದುದ್ದ ಮಾಮೂಲಿ 7 ವರ್ಷ ಕೆಮಿಕಲ್ಸ್ ಎಲ್ಲ ಬೆಳೀತಾರಲ್ಲ ಆ ರೇಟ್ಗೆ ಕೊಟ್ಟಿದ್ದೀನಿ ಸರ್, ಅಷ್ಟು ಕಷ್ಟಪಟ್ಟಿದ್ದೀನಿ. ಆದ ಮೇಳದಲ್ಲಿ ಗ್ರಾಹಕರು ಗುರುತಿಸಿ ಅದು ಇತ್ರಲ್ಲಿ ಏನದೆ ಪೌಷ್ಟಿಕಾಂಶ, ಯಾಕೆ ನಾಟಿ ತಳಿ ಬೆಳಿಬೇಕು, ಯಾಕೆ ಗೋತಳಿ ಸಂರಕ್ಷಣೆ ಮಾಡಿ ಆ ಉತ್ಪನ್ನಗಳೇ ಉಪಯೋಗಿಸ್ಬೇಕು, ವಿಷಮುಕ್ತ ತಿನ್ಬಾರ್ತಲ್ಲ ಅಂತ ಹೇಳಿ ಪ್ರತಿಯೊಂದು ಮೇಳಕ್ಕೂ ರಸ್ತೆ ಬದಿಲೆಲ್ಲ ಬೆಂಗಳೂರು ಮೇಳ, ಮೈಸೂರು ಮೇಳ, ಮಂಡ್ಯದಲ್ಲ ಮೇಳದಲ್ಲೆಲ್ಲ 4 ವರ್ಷ ಒತ್ತಿ ಒತ್ತಿ ಮೇಳದಲ್ಲೆಲ್ಲ ಮಾರಿ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಮೀಟಿಂಗಲ್ಲೆಲ್ಲ ಇದನ್ನು ಪ್ರಚಾರ ಮಾಡಿ ಇದು ಅಂತಂತವಾಗಿ ಮಾರ್ಕೆಟ್ ಮಾಡ್ಕೊಂಡಿರೋ ಸರ್, ಭಾರಿ ಕಷ್ಟಪಟ್ಟು ಮಾರ್ಕೆಟ್ ಮಾಡ್ಕೊಂಡಿರೋದು. 4-5 ವರ್ಷ ಗ್ರಾಹಕರಿಗೆ ಏನಂದ್ರೂ ಗೊತ್ತಿರಲ್ಲ, ದೇಶಿ ತಳಿ ಬಗ್ಗೆ ಗೊತ್ತಿರಲ್ಲ, ಸಾವಯವ ಯಾಕೆ ಮಾಡಬೇಕು, ಯಾಕೆ ತಿನ್ಬೇಕು ಅಂತ ಗೊತ್ತಿರಲ್ಲ. ಪ್ರತಿಯೊಂದು ಸಂಘ ಸಂಸ್ಥೆ ಏನೇನು ಮಾಡ್ತಾರೆ ಮೇಳದಲ್ಲೆಲ್ಲ ಭಾಗವಹಿಸಿ ಪ್ಯಾಕೆಟ್ ತರ ಮಾರಾಟ ಮಾಡ್ಕೊಂಡು ಭಾರಿ ಕಷ್ಟಪಟ್ಟಿದ್ದೀನಿ ಆಗಿನ ಕಾಲದಲ್ಲಿ. ಆಮೇಲೆ ಇನ್ನೊಂದು ಹೇಳ್ತಾರೆ, ಈ ಮಧ್ಯವರ್ತಿಗಳ ಒಂದು ತೊಂದರೆ ಇರೋದ್ರಿಂದ ಎಷ್ಟೋ ಬೆಳೆದಂತಹ ಬೆಳೆಗಾರನಿಗೆ ಬೇಕಾದಂತಹ ಮೌಲ್ಯ ಸಿಗ್ತಿಲ್ಲ ಅಂತ. ನೀವ್ ಈ ಸಮಸ್ಯೆ ಏನು? ಈ ಸಮಸ್ಯೆ ನಮ್ಗೆ ದೇಶಿ ತಳಿಗೆ ನಾವೇ ಮಾರ್ಕೆಟ್ ಮಾಡ್ಕೊಂಡ ದೇಶದಿಂದ ಮಧ್ಯವರ್ತಿ ಕಾಟೆ ಇಲ್ಲ. ಈಗ ಬೆಂಗಳೂರವರು ಒಂದ್ 30-40 ಜನ ಗ್ರಾಹಕರು ನಮ್ಮಲ್ಲಿ ಏನ್ ಬೆಳಿತೀವಿ ಪ್ಯಾಕೇಜ್ ರೂಪದಲ್ಲಿ ಅವ್ರಿಗೆ ಆಪ್ ಮುಖಾಂತರ ಅವ್ರ ಮನೆಗೆ ತಲುಪಿಸುವಂತ ಕಾರ್ಯಕ್ರಮ ಮಾಡ್ತಾ ಇದೀವಿ. ಅವ್ರ ಮನೆಗೆ ಒಂದ್ ತಿಂಗಳಿಗೆ ಏನ್ ಪ್ರಮಾಣದಲ್ಲಿ ಬೇಕು ನಮ್ಗೆ ನೇರವಾಗಿ ನಮ್ಮ ರೈತರಿಂದ ಅವ್ರ ಗ್ರಾಹಕ ಮಧ್ಯಮವರ್ತಿ ಕಾಟೆಯಲ್ಲಿ ಹೋಯ್ತಾರೆ. ಅವ್ರಿಗೆ ತೆಂಗಿನಕಾಯಿ ಬೇಕೆ, ಆಮೇಲೆ ಒಂದ್ ಏನಾರ ಭತ್ತ ಬೇಕೆ, ಭತ್ತದು ಪ್ಯಾಡಿದು ಯಾವ್ದಾರ ಅಕ್ಕಿ ಬೇಕೆ, ರಾಗಿ ಬೇಕೆ, ಸಿರಿಧಾನ್ಯದ ಬೇಕೆ, ಯಾವ್ದಾರ ಪಪ್ಪಾಯಿ ಹಣ್ಣು ಬೇಕೆ, ಸೀಬೆ ಹಣ್ಣು ಬೇಕೆ, ಎಲ್ಲ ನಾವು ಪ್ಯಾಕೇಜ್ ರೂಪದಲ್ಲಿ ಅವ್ರ ಮನೆಗೆ ತಲುಪಿಸುವಂತ ವ್ಯವಸ್ಥೆ. ನೀವೇ ಮಾರ್ಕೆಟ್ ಮಾರ್ಕೆಟ್ ಮಾಡ್ಕೊಂಡಿದೀವಿ. ಸರ್ ಜನ ಅಂದ್ರೆ ಒಂದ್ ಹೆಣ್ಮಕ್ಳು ಧರ್ಮಸ್ಥಳ ಸಂಘ ಅವ್ರಿವ್ರು ಬರ್ತಾರೆ, ಅವ್ರಿಗೆ ಅವ್ರ ಸಹಾಯ ಒಂದ್ 100 ರೂಪಾಯಿ ಅಂತ ತಗೋತಾರೆ. ಮಧ್ಯಾಹ್ನ 3 ಗಂಟೆ ಬರ್ತಾರೆ, ಅವ್ರು ಸ್ವಲ್ಪ ಪ್ಯಾಕಿಂಗ್ ಮಾಡ್ಕೊಡ್ತಾರೆ, ಸಿರಿಧಾನ್ಯ ಅಕ್ಕಿ, ಅಕ್ಕಿ ಇಟ್ಟು, ರಾಗಿ ಇಟ್ಟು, ಆಮೇಲೆ ಈ ದ್ವಿದಳ ಧಾನ್ಯ ಇದು ಅನ್ಪಲಿಸು, ಈಗ ರಾಗಿ ಕಲ್ಲಲ್ಲಿ ಬೇಳೆ ಮಾಡ್ತೀವಲ್ಲ ಅವೆಲ್ಲ ಬೇಳೆ ಮಾಡಿ ಒಸಿ ಪ್ಯಾಕಿಂಗ್ ಮಾಡ್ಕೊಡ್ತಾರೆ. ಅದ ಒಬ್ಬ ಒಂಚಿನಕ್ಕೆ ಹೆಸರು ಬರ್ದಿ ಪ್ರತಿ ಸೋಮವಾರ ನಮ್ಗೆ ವ್ಯಾನ್ ಹೋಯ್ತದೆ, ಅವ್ರ ಮನೆಗೆ ತಲುಪಿಸುವಂತ ವ್ಯವಸ್ಥೆ ಮಾಡ್ತೀವಿ. ಅವ್ರ ಬ್ಯಾಗ್ ಮುಖಾಂತರ ಫೋನ್ ಪೇ ಹಿಂಗೆ ಅವರು RTGS. ಯಾಕೆ ಹೇಳಿದೆ ಅಂದ್ರೆ ಮಾರುಕಟ್ಟೆ ಬಗ್ಗೆನೂ ಒಬ್ಬ ಈಗ ಬೆಳೆಗಾರ ಯೋಚನೆ ಮಾಡಬೇಕು. ಮಾರುಕಟ್ಟೆನೇ ದೊಡ್ಡ ಸಮಸ್ಯೆ ಆಗಿದ್ದು ಸರ್. ಈಗ ನಮ್ಗೆ ಎಷ್ಟು ಪದಾರ್ಥ ಇದ್ರು ಮಾರುಕಟ್ಟೆ ಎಲ್ಲ ಚೆನ್ನಾಗದೆ, ಪದಾರ್ಥಗಳು ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಕೇಳ್ತಾ ಇದಾರೆ. ನಾವು ಅಷ್ಟೇ ಬೆಳಕೊಡಕ್ಕೆ ಆಯ್ತಲ್ಲ ನನ್ನ ಕೈಲಿ, ಬೇರೆ ರೈತರಿಗೂ ಆಸಕ್ತಿ ಹೇಳಿದ್ದೀವಿ ಬೆಳಕೊಡಿ ಅಂತ, ಬೇರೆ ರೈತರು ಜಾಸ್ತಿ ಆಸಕ್ತಿನೇ ಪಡ್ತಾರ. ನೀನೇ ಏನಾರ ಬೆಳೆದಿರಿ ಕೊಡು, ಆಮೇಲೆ ಮುಂದಕ್ಕೆ ನೋಡ್ಕೊಳ್ಳೋದು ಅಂತಾರೆ. ಯಾವ್ದಾರ ಆಸಕ್ತಿ ಬೆಳೆದಿರೋ ರೈತರು ತಿನ್ನೋಕ್ಕಾಗೋಷ್ಟು 10 ಕ್ವಿಂಟೆ 20 ಕ್ವಿಂಟೆ ಪ್ರದೇಶದ ಬೆಳೀತಾವ್ರೆ. ಬೇರೆ ರೈತರು ನಮ್ಮಂಗೆ ಮಾರ್ಕೆಟ್ಗೆ ಮಾರ್ಕೆಟ್ ಮಾಡಿ ಇರುವಂತ ರೈತರುಗಳು ಬೆಳೆದು ಎಲ್ಲ ತಾಲೂಕು ಮಾಡ್ತಾರೆ, ಜಿಲ್ಲೆ ಮಾಡ್ತಾರೆ, ಹೋಬಳಿ ಮಾಡ್ತಾರೆ, ಅವರು ಬೆಳೆದು ಮಾರ್ಕೆಟ್ ಮಾಡ್ಕೊಂಡಿದ್ದಾರೆ ಸರ್. ಅವ್ರಿಗೂ ಒಳ್ಳೆ ಬೆಲೆ ಸಿಗ್ತದೆ. ಅವರು ನಮ್ಮಂಗೆ ನೈಸರ್ಗಿಕ ಕೃಷಿಲಿ ಎಲ್ಲ ಸಮಗ್ರ ಕೃಷಿಲಿ ಬೆಳೆದು ಅವ್ರು ಮಾರ್ಕೆಟ್ ಮಾಡ್ತಾ ಇದಾರೆ. ಎಲ್ಲ ರೈತರಿಗೂ ಮಾರ್ಕೆಟ್ ಈ ತಕ್ಷಣಕ್ಕೆ ಯಾವ ರೈತ ನಾನು ನೈಸರ್ಗಿಕ ಬೆಳೆದಿರುವಂತ ಪದಾರ್ಥ ನಂದು ಉಳ್ಕಂದಿಲ್ಲ, ನಂದು ಹೋಗಿಲ್ಲ ಅಂತ ಒಬ್ಬ ಹೇಳೋಂಗೆ ಇಲ್ಲ, ಯಾರು ಹೇಳ್ತಾ ಇಲ್ಲ. ನಮ್ ಕಣ್ಮಟ್ಟಿಗೆ ಪ್ರಾಮಾಣಿಕ ಪ್ರಯತ್ನ ಪ್ರಾಮಾಣಿಕ ಮಾಡಿದ್ದಾರೆ. ಪ್ರಾಮಾಣಿಕ ರೈತರಲ್ಲೇ ನಮ್ದು ಬೈಲೇ ಸೀಮೆ ಬೆಳೆಗಾರರ ಸಂಘದಿಂದ ಎಲ್ಲಾನು ಗ್ರೂಪ್ ಒಂದು ಮಾಡ್ಕೊಂಡಿದ್ದಾರೆ. ಯಾವ ಒಬ್ಬ ರೈತ ಏನ್ ಬೆಳಿತಾನೆ ಅದೆಲ್ಲ ತಗೋ ಕೊಡ್ತಾನೆ. ಅವರು ಅಂಗಡಿ ಮುಖಾಂತರ ನೇರವಾಗಿ ಗ್ರಾಹಕಂಗ್ ಮಾರಿ ಅವನಿಗೆ ರೈತಂಗೆ ಉತ್ತಮ ಬೆಲೆನ ಕೊಡ್ತಾ ಇದ್ದಾರೆ. ಕೃಷ್ಣ ಅವರ ಇಷ್ಟೊತ್ತು ನಿಮ್ಮನ್ನ ಮಾತಾಡ್ಸಾಯ್ತು. ಈಗ ನಿಮ್ಮ ಶ್ರೀಮತಿ ಮಂಜುಳಾ ಅವರು ನಮ್ಮ ಜೊತೆ ಇದ್ದಾರೆ. ಮಂಜುಳಾ ಅವರ ಹೇಳಿ, ಈ ಕುಟುಂಬಕ್ಕೆ ಮದುವೆ ಆಗಿ ಬಂದ ಮೇಲೆ ಕೃಷಿಯನ್ನೇ ನಂಬಿ ಬದುಕುವಂತ ಒಬ್ಬ ಯೋಗಿ ಜೊತೆ ನೀವು ಇದ್ದೀರಿ, ಇಷ್ಟು ವರ್ಷ ಎಲ್ಲ ಬಾಳ್ವೆ ನಡೆಸಿದ್ದೀರಿ, ಇವರ ಏನೊಂದು ಯಶಸ್ಸಿದೆ ಅದಕ್ಕೆ ನೀವು ಸಹ ಪಾಲನ್ನ ಸಲ್ಲಿಸ್ತಾ ಇದ್ದೀರಾ ಅಂತ ಅವ್ರು ಹೇಳಿದ್ರು. ಜೊತೆಗೆ ಈ ವಿಶ್ವ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲೂ ನೀವು ಬಹುಮಾನಗಳನ್ನ ಗಳಿಸಿದ್ದೀರಾ ಅಂತ ಗೊತ್ತಾಯ್ತು. ಹೇಳಿ ಆ ಎಲ್ಲ ವಿವರಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ನಾವು ಒಂದು ರೈತ ಅಂತಲ್ಲ, ನಾವು ರೈತನ ಮಗಳಾಗೆ ಹುಟ್ಟಿ ಆದರೂ ನಮ್ಮ ಮನೆಯವರು ನಾವು ಕೈ ಮದುವೆ ಆದಮೇಲೆ ಇನ್ನೊಂದು ಪ್ರಪಂಚ, ಹೊಸ ಪ್ರಪಂಚ ನೋಡ್ದಂಗಾಯ್ತು. ತುಂಬಾನೇ ಖುಷಿ ಇದೆ. ಒಂದು ವ್ಯವಸಾಯ ಅಂತ ಹೇಳ್ಕೊಳಕ್ಕೆ ಹಿಂಜರಿಯೋದು ಅಂತಲ್ಲ, ತುಂಬಾನೇ ಹೆಮ್ಮೆಯಿಂದ ಹೇಳ್ಬೋದು. ಒಬ್ಬ ರೈತ ಮಹಿಳೆ, ರೈತನ ಒಬ್ಬ ಹೆಂಡತಿ ಅಂತ ಹೇಳೋಕೆ ತುಂಬ ಖುಷಿ ಪಡ್ತೀನಿ. ಈಗ ಅನೇಕ ಜನಗಳು ಏನು ಒಂದು ವ್ಯವಸ್ಥೆಯಲ್ಲಿ ಸರಿ ಇಲ್ಲದೆ ಕೆಲಸ ಮಾಡೋದ್ರು ಒಂದೇ ಬೆಂಗಳೂರಿಗೆ ಹೋದ್ರೆ ಕೂಲಿ, ಒಂದು ಅದು ಕೂಲಿನೇ. ನಾವು ರೈತರು ಅಂತ ಹೇಳ್ಕೊಳಕ್ಕೆ ಇಲ್ಲ ಹಳ್ಳಿಲಿ ಇಷ್ಟಪಡಲ್ಲ, ಸಿಟಿಗೆ ಹೋದ್ರೆ ಜೀವನ ಅಂತ ಹೇಳ್ತಾರೆ. ಆದರೆ ಹಳ್ಳಿಲಿ ಸ್ವಾವಲಂಬಿತ ಜೀವನದಲ್ಲಿ ಯಾರಿಗೂ ಕಮ್ಮಿ ಇಲ್ಲದೆ ಅಂತ ಜೀವನ ನಾವು ಮಾಡ್ಬೋದು. ನಾವು ಒಂದು 2004 ನನ್ನ ಮದುವೆ ಆಯಿತು. ಇವ್ರ ಫಸ್ಟೇ ನನಗೆ ಗೊತ್ತಿಲ್ಲ, ಸಾವಯವ ರೈತ ವ್ಯವಸಾಯ ಭತ್ತ ಬೆಳೆಯೋದು ಎಲ್ಲ ಗೊತ್ತಿತ್ತು, ಆದರೆ ಸಾವಯವ ಆರ್ಗಾನಿಕ್ಕು ಆ ಥರ ಎಲ್ಲ ಗೊತ್ತಿಲ್ಲ. ಆದರೂ ನಮ್ಮ ತಂದೆ ಕೈಗೆ ದುಡ್ಡಿಲ್ಲ ಅನ್ನೋ ಉದ್ದೇಶದಲ್ಲಿ ಸ್ವಲ್ಪ ಆಗ್ತಿದ್ದು, ಸ್ವಲ್ಪ ಪ್ರಮಾಣದಲ್ಲಿ ಗೊಬ್ಬರನೇ ಹೊಡ್ಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ಈ ರಾಸಾಯನಿಕ ಗೊಬ್ಬರಗಳನ್ನು ಸ್ವಲ್ಪ ದುಡ್ಡಿಲ್ಲ ಏನಕ್ಕಪ್ಪ ಹಿಂಗೆ ಕಮ್ಮಿ ಆಗ್ತೀವಿ, ಅವರೆಲ್ಲ 5 ಮೂಟೆ 10 ಮೂಟೆ ಅಂತ ನಾನು ಕೇಳ್ತಿದ್ದೆ. ಹಾಗಂದ್ರೆ ದುಡ್ಡಿಲ್ಲ ಕಣಮ್ಮ, ಯು ಕೆ ದುಡ್ಡು ಜಾಸ್ತಿ ಅಂತ ಅವರು ಒಂಥರ ಪ್ರಾಬ್ಲಮಲ್ಲಿ ಹೇಳ್ಕೊಂಡು ಮಾಡ್ತಿದ್ರು. ಆದರೆ ನಮ್ಮನೆಯವರು ತುಂಬ ಖುಷಿಯಲ್ಲಿ ಸಾವಯವ ಅನ್ನೋ ಉದ್ದೇಶನ ಕಲ್ತದ್ದೆ 2005 ಗೊತ್ತಾದದ್ದೆ ನನಗೆ ಸಾವಯವ ಅಂತೇಳಿ ನಮ್ಮ ಯಜಮಾನ್ರು ಹೇಳ್ಕೊಟ್ಟದ್ದು. ಈ ರಾಸಾಯನಿಕ ಹಾಕಿದ್ರೆ ಕ್ರಿಮಿಕೀಟಗಳು ಎಲ್ಲ ಇದಾಗುತ್ತೆ, ಭೂಮಿ ಹಾಳಾಗುತ್ತೆ, ಭೂಮಿ ಬಂಜರಾಗುತ್ತೆ. ಇವೆಲ್ಲ ನೀಟಾಗಿ ಬೆಳ್ಕೊಂಡು ತಿಂದರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ಸಾವಯವಕ್ಕೆ ಇಳಿದು ಸಾವಯವದಲ್ಲೇ ವ್ಯವಸಾಯ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಇದೆ, ಮತ್ತು ಒಂದು ಹೆಮ್ಮೆನೂ ಅನಿಸುತ್ತೆ ವ್ಯವಸಾಯ ಮಾಡೋದ್ರಲ್ಲಿ. ನಾವು 4 ಊಟ ಹಾಕೋದು ಜೊತೆಗೆ ಆರೋಗ್ಯಕರವಾದಂಥ ಅನ್ನ ಎಲ್ಲ ತಿಂತಾರೆ, ಆದರೆ ಆರೋಗ್ಯವಾಗಿರುವಂಥದ್ದು ತಿನ್ನಬೇಕು ಬೆಳಿಬೇಕು ಅನ್ನೋದು ಉದ್ದೇಶದಿಂದ ವ್ಯವಸಾಯ ಮಾಡಿಸ್ತಾ ಇದ್ದೀವಿ. ಈ ಟ್ರ್ಯಾಕ್ಟರ್ ಓಡಿಸಕ್ ಕಲ್ತಿದ್ದು ಮದುವೆಗೆ ಮುಂಚೆನೋ ಮದುವೆ ಆದ್ಮೇಲೆ ಅದಕ್ಕೊಂದು ಬಹುಮಾನ ಬೇರೆ ಬಂತಂತಲ್ಲ? ಇಲ್ಲ ಸರ್, ನಾವು ಈಗ ನಮ್ಮ ಮನೇಲಿ ಸ್ವಲ್ಪ ಟ್ಯಾಕ್ಟ್ ಇದ್ದುದ್ರಿಂದ ಈಗ ಮನೇಲಿ ಇರುವಂತದ್ದು ಕಲಿಬಹುದು. ನಾ ಅಪ್ಪನ ಮನೇಲಿ ತುಂಬಾ ಬಡಸ್ತನದಲ್ಲೇ ಬೆಳೆದಿದ್ವಿ, ನಮಗೆ ಗೊತ್ತಿಲ್ಲ ಇವೆಲ್ಲ ಟ್ಯಾಕ್ಟರ್ ಏನು ಇಲ್ಲದೆ ಇರೋದ ಕಾರಣ ಏನು ಇರಲಿಲ್ಲ. ಆದರೆ ಒಂದು ಹೆಮ್ಮೆಯಿಂದ ಹೇಳ್ಕೊತೀನಿ, ನಮ್ಮ ಮನೆಯವರು ತುಂಬ ಒಳ್ಳೆಯವರು. ಬೇರೆಯವರಾದರೆ ಒಂದು ಹೆಂಗಸರು ಹಿಂಗೆ ಇರಬೇಕು, ಈ ಕಟ್ಟಡದಲ್ಲೇ ಇರಬೇಕು ಅನ್ನೋ ಇಷ್ಟಪಡ್ತಾರೆ, ಆದರೆ ನಮ್ಮ ಮನೆಯವರು ಎಂತೆ ಪಂಕ್ಸ ಎಲ್ಲೇ ಹೋದ್ರೂ ಈಗ ಹೆಂಗಸು ಅಂತಲ್ಲ, ಮನಸ್ಪೂರ್ವಕವಾಗಿ ಒಂದು ಟ್ಯಾಕ್ಟರ್ ಕಲಿತೀನಿ ಅಂದರೆ ಕಲಿ, ಗದ್ದೆ ಉಳ್ತೀನಿ ಅಂದರೆ ಉಳ್ಳು. ಅದೊಂದು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ನಮ್ಮ ಯಜಮಾನರು ತುಂಬ ಒಳ್ಳೆಯವರು. ಟ್ಯಾಕ್ಟ್ರು ಕಲಿಬೇಕು ಅಂತ ನಾನು ಇದು ಮಾಡಿದಾಗ ಕಲಿ ಅಂದರು, ನಾನು ಟ್ಯಾಕ್ಟ್ರೂ ಓಡಿಸ್ತೀನಿ ಮತ್ತು ಗದ್ದೆ ಎಲ್ಲ ಉಳಿಕೆ ನಮ್ಮ ಮನೆಯವರೇ ಹೇಳ್ತಾರೆ, ಹೋಗು ಗದ್ದೆ ಹತ್ರ ಹೋಗಿ ಇದು ಬರೋ ಒಂದು ಸ್ವಲ್ಪ ಹೊತ್ತು ಅಂತ. ಈಗ ನನ್ನ ಮಗನು 9 ಅವನು ಟ್ಯಾಕ್ಟ್ರು ತುಂಬ ಚೆನ್ನಾಗಿ ಓಡಿಸ್ತಾನೆ. ವ್ಯವಸಾಯ ಅಂದರೆ ಒಂದು ತುಂಬ ಖುಷಿ ಪಡುವಂಥ ಕುಟುಂಬ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ವ್ಯವಸಾಯದಲ್ಲಿ ಹೆಮ್ಮೆಯಿಂದ ಮಾಡುವಂಥದ್ದು. ಇನ್ನು ಈ ಏನೆಲ್ಲ ಕೃಷಿ ಉತ್ಪನ್ನಗಳಿದೆ ಅದಕ್ಕೆಲ್ಲ ಮೌಲ್ಯವರ್ಧನೆ ಮಾಡಿಕೊಂಡು ಅದಕ್ಕೊಂದು ಮಾರಾಟ ಮಾಡಬೇಕು, ಈ ರೀತಿಯ ಒಂದು ಪ್ರಯತ್ನ ಮಾಡಿದಾಗ ಅವ್ರ ಜೊತೆಗೆ ನಿಂತವರು ನೀವು, ಇದಕ್ಕೋಸ್ಕರ ಈಗಾಗಲೇ ನಿಮಗೆ ಪ್ರಶಸ್ತಿಗಳು ಬಂದಿವೆ. ಹೇಳಿ, ಏನೆಲ್ಲ ಉತ್ಪನ್ನಗಳನ್ನು ಮಾಡುವಲ್ಲಿ ಮಾರಾಟ ಮಾಡುವಲ್ಲಿ ನಿಮ್ಮ ಪಾತ್ರ ಇರುತ್ತೆ? ಇಲ್ಲ, ನಮ್ಮನೆಯವರು ಮಾಮೂಲಿ ಕಬ್ಬು ಎಳಿತಿದ್ರು, ಕಬ್ಬಿಂದ ಬೆಲ್ಲ ಮಾಡೋದು, ಬೆಲ್ಲದಿಂದ ನಮ್ಮನೆಯವ್ರು ಫಸ್ಟು ಸ್ಟಾರ್ಟಿಂಗ್ ಹೇಳಿದ್ರು ಪುಡಿ ಬೆಲ್ಲ ಮಾಡಿದ್ರೆ ಹೋಗುತ್ತೆ ಅಂತೇಳಿ. ಅದನ್ನು ನಾನು ಮನೇಲೇ ಗೊತ್ತಿರಲಿಲ್ಲ ಅಗೆಲ್ಲ ಹೇಗೆ ಮಾಡೋದು ಅಂತೇಳಿ, ಮನೇಲೇ ಕಲ್ಲು ತಗೊಂಡು ಬೆಲ್ಲ ಎಲ್ಲ ಕೆಚ್ಚಿ ಕ್ಲೀನ್ ಮಾಡಿ ನೆಲೆ ಎಲ್ಲನೇ ಪುಡಿ ಬೆಲ್ಲ ಮಾಡಿ ಗೋಲಿ ಬೆಲ್ಲ ಪುಡಿ ಬೆಲ್ಲ ಅಂತೆಲ್ಲ ಅನೇಕ ಥರವಾದ ನಾನೇ ಶ್ರಮಪಟ್ಟು ಮಾಡ್ತಿದ್ದೋ. ಒಂದಿಬ್ಬರು ಆಳು ಕರ್ಕೊಂಡು ಇಮೇಕೀಗ ಆಲೆ ಮನೆಯಲ್ಲೇ ಸ್ವಲ್ಪ ಇವೆಲ್ಲ ಇದು ಮಾಡಲಾಗಿ ಆಲೆ ಮನೆಯಲ್ಲೇ ಮಾಡಿಸಿದಾಗ ಈಗ ಮನೆಯಲ್ಲಿ ಹಪ್ಪಳ ಸಣ್ಣಿಗೆ ಉಪ್ಪಿನಕಾಯಿ ಈ ಥರದವು ರಾಗಿ ಇಟ್ಟು ಉರಿ ರಾಗಿ ಇದು ಈ ಥರದ್ದೆಲ್ಲ ಈಗ ಮನೇಲೆ ಮಾಡ್ಕೋತೀವಿ. ನಾಟಿ ಹಸುಗಳಿದೆ, ಬೆಣ್ಣೆ ತುಪ್ಪ ಬೆಣ್ಣೆ ಮಾರೋದು, ಮತ್ತು ಒಂದು 1/2 ಎಕರೆ ಟೊಮೊಟೊ ಈ ಥರ ಎಲ್ಲ ಬೆಳ್ಕೋತೀವಿ. ಮೌಲ್ಯವರ್ಧಕಂದರೆ ಈಗ ಎಲ್ಲ ಕಬ್ಬು ಬೆಳೆದ್ಬಿಡೋದು ತಗೋಗಿ ಫ್ಯಾಕ್ಟ್ರಿಗೆ ಹಾಕ್ಬಿಡ್ತಾರೆ ಸುಮ್ಮನೆ ಆಯ್ತಾರೆ ಆ ಥರ ಎಲ್ಲ. ನಾವು ಭತ್ತ ಬೆಳೆದ್ರೆ ಒಂದು ಕಾಳು ಭತ್ತನೂ ನಾವು ಮಾರಲ್ಲ, ಭತ್ತ ಇಟ್ಕೊಂಡು ಒರೆಸ್ಬೆಲ್ಲ ಭತ್ತ ಕುಡಿಸಿ ಅಕ್ಕಿ ಆ ಥರಲ್ಲೂ ಆದಂಥ ಬೇರೆ ಬೇರೆ ಅಕ್ಕಿಗಳೆಲ್ಲ ತಳಿಗಳೆಲ್ಲ ಇದೆ, ರಾಜಮುಡಿ ರಾಜಭೋಗ ಸಿದ್ಧಸಣ್ಣ ಅಂತೆಲ್ಲ ಅಕ್ಕಿಗಳಿದೆ, ಅದೆಲ್ಲ ನಾವು ಪ್ಯಾಕೆಟೇ ಮಾರಿ ಕರಿ ಉದ್ದಿನ ಕಾಳು ಬೆಳಿತೀವಿ, ಹೆಸರು ಕಾಳು ಬೆಳಿತೀವಿ, ಎಳ್ಳು ಕರಿ ಎಳ್ಳು ಬಿಳಿದು ಎಳ್ಳು. ಉದ್ದಿನ ಕಾಳು ಬೆಳೆದ್ರೂ ಉದ್ದಿನ ಬೇಳೆ ಮಾಡ್ತೀನಿ, ಉದ್ದಿನ ಬೇಳೆ ತಗಣೆ ಬೇಳೆ ಹೆಸರು ಬೇಳೆ ಈ ಥರದವೆಲ್ಲ ಬೇಳೆ ಮಾಡಿ ಪ್ಯಾಕಿಂಗ್ ಮಾಡಿ ಮಾರ್ತೀವಿ, ಅಲ್ಲಿಗೆಲ್ಲ ಆರ್ಗಾನಿಕ್ ಅಂಗಡಿಗಳಿಗೆ ಕಳಿಸ್ಕೊಡ್ತೀವಿ ಸರ್. ಒಬ್ಬ ಮಹಿಳೆ ಕೃಷಿಯಲ್ಲಿ ತೊಡಗಿಸ್ಕೊಂಡ್ರೆ ಸಾಕಷ್ಟು ಸಾಧನೆಗಳನ್ನು ಆ ಕುಟುಂಬ ಸಾಧಿಸಬಹುದು ಅಲ್ವಾ? ಅದಕ್ಕೆ ನೀವೇ ಒಂದು ಉದಾಹರಣೆ ಅಂತ ಅನಿಸುತ್ತೆ. ಹೇಳಿ, ಈ ಒಂದು ಅಭಿವೃದ್ಧಿ ನಿಮಗೆ ಒಬ್ಬ ಮಹಿಳೆಯಾಗಿ ಹೆಂಗನಿಸುತ್ತೆ? ಈ ಮಾತಿನ ಮಧ್ಯೆ ನಿಮ್ಗೆ ಯಾಕೆ ಪ್ರಶಸ್ತಿ ಬಂತು ಅಂತ ನೀವು ಹೇಳಲೇ ಇಲ್ಲ, ಅದನ್ನು ಹೇಳಿ. ಪ್ರಶಸ್ತಿ ಸರ್, ನಾವು ಶ್ರಮ ಪಟ್ಟು ಕೆಲಸ ಮಾಡಿದ್ರೆ ಪ್ರಶಸ್ತಿ ತಾವಾಗೆ ಹುಡುಕ ಬರುತ್ತೆ ಅನ್ನೋದಕ್ಕೆ ನಮಗೆ ನಾವು ರೈತ ಮಹಿಳೆ ಅಂತೇಳಿ ಮಹಿಳಾ ದಿನಾಚರಣೆ ಇದರಿಂದ ಪ್ರಶಸ್ತಿ ಕೊಟ್ಟರು. ಮತ್ತು ಮದ್ದೂರಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಪ್ರಶಸ್ತಿ ಬಂತು. ಅದೇನಂದರೆ ನಾ ಪ್ರಶಸ್ತಿ ಅನ್ನೋದಕ್ಕಿಂತ ನಮ್ಮ ಯಜಮಾನರು ಈ ಮುಂದೆ ಇರೋದಕ್ಕೆ ಅಲ್ಲಿ ಬಂದ ಕಾರಣದಿಂದ ನಮ್ಮ ಯಜಮಾನರಿಂದ ಬಂದಿರೋದು ರೈತ ಮಹಿಳೆ ಅಂತೇಳಿ. ತೋಡ್ಸ್ಕೋ ತುಂಬ ಕಷ್ಟ ಇದೆ, ಈಗ ವ್ಯವಸಾಯ ಎಲ್ಲ ಮಾಡ್ತಾರೆ ಆದರೆ ತುಂಬ ಕಷ್ಟಪಟ್ಟರೆ ಮಾತ್ರ ಸಮಯಕ್ಕೆ ಪ್ರತಿಫಲ ಅನ್ನೋದು ತುಂಬ ಶ್ರಮ ಪಟ್ಟಿದ್ದೀವಿ, ಅದಕ್ಕೆ ಪ್ರತಿಫಲವಾಗಿ ಈಗ ಪ್ರಶಸ್ತಿ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಆಗಲೇ ಒಂದು 4-5 ಆಕಾಶವಾಣಿಲೆಲ್ಲ ಬಂದಿದ್ವಿ, ಆ ಫೋನಿನ ಕಾರ್ಯಕ್ರಮ ಆದಮೇಲೆ ತುಂಬ ನಂಬರ್ ಎಲ್ಲ ಕೊಟ್ಟಿದ್ವಿ ನಮ್ಮ ಮನೆಯವ್ರದ್ದು ನಮ್ಮದು ಎಲ್ಲ, ಅದರಿಂದ ತುಂಬ ಪ್ರಚಾರ ಆಗಿ ಇಷ್ಟು ಮಟ್ಟಕ್ಕೆ ನಾವು ತುಂಬ ಬಂದಿದ್ದೀವಿ. ಆಕಾಶವಾಣಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಕೆಲವೊಂದು ಗ್ರಾಮೀಣ ಭಾಗದ ಮಹಿಳೆಯರಿಗೂ ಸಹ ಒಂದು ಉಪ ಉದ್ಯೋಗವನ್ನು ಒದಗಿಸುವಲ್ಲಿ ನಿಮ್ಮ ಪಾತ್ರ ಇದೆ ಅಂತ ಹೇಳಿದ್ರು. ಆ ಬಗ್ಗೆನೂ ಹೇಳಿ, ಏನೆಲ್ಲ ಉತ್ಪನ್ನಗಳನ್ನು ನೀವು ಮಾಡಿಸ್ತೀರಿ, ಅವ್ರಗಳಿಗೆಲ್ಲ ಹೇಗೆ ಸಹಾಯ ಆಗ್ತಾ ಇದೆ? ಇಲ್ಲ ಸರ್, ಇಲ್ಲಿ ಒಂದು 15 ಅಂಗಡಿಗಳಿಗೆ ನಾವು ಹಪ್ಪಳ ಸಂಡಿಗೆ ಈ ಥರದವೆಲ್ಲ ಮಾಡಿಸ್ತಾ ಇದ್ದೀವಿ. ಮತ್ತು ಈಗ ಒಂದು ಇನ್ನೂ ಗಂಧಕಡ್ಡಿ ಫ್ಯಾಕ್ಟ್ರಿ ಮಾಡೋಣ ಅನ್ಕೊಂಡ್ವಿ, ಅದು ಯಾಕೋ ಕೈಗೂಡ್ತಿಲ್ಲ. ಮಹಿಳಾ ತುಂಬ ಶ್ರಮ ಪಡಬೇಕು ಅಂತ, ಶ್ರಮ ಪಡಲ್ಲ, ಈಗೆಲ್ಲ ಆಧುನಿಕವಾಗಿ ಬದುಕಬೇಕು ಅಂತ ಇಷ್ಟಪಡ್ತಾರೆ. ಆದರೆ ನಾವು ಶ್ರಮ ಪಡಬೇಕು ಅಂತೇಳಿ ಈಗ ಬೆಣ್ಣೆಯಲ್ಲಿ ತುಪ್ಪ ಕಾಯಿಸೋಕೆ ಅದೇ ಒಬ್ಬರು ಬರ್ತಾರೆ, ಹಾಲು ಕರೆಯೋದು, ಅದರಿಂದ ಬೆಣ್ಣೆ ಮಾಡೋದು, ತುಪ್ಪ ತೆಗೆಯೋದು, ಹಪ್ಪಳ ಮಾಡ್ತೀನಿ, ಸಂಡಿಗೆ ಮಾಡ್ತೀನಿ, ಮಿಠಾಯಿ ಈಗ ಒಂದು 2-3 ಅಂಗಡಿಗಳಿಗೆ ಕೊಬ್ಬರಿ ಬೆಲ್ಲದ ಮಿಠಾಯಿ ಮಾಡಿಕೊಡ್ತಾ ಇದ್ದೀವಿ, ಪೂರಿ ಇಟ್ಟು ಈ ಥರ ಮಾಡ್ತಾ ಇದ್ದೀನಿ ಸರ್. ಇಲ್ಲೆಲ್ಲ ಮಹಿಳೆಯರನ್ನ ನೀವು ನಿಮ್ಮ ಜೊತೆಗೆ ಕೆಲಸಕ್ಕೋಸ್ಕರ ಬಳಸ್ಕೊತಾ ಇದ್ದೀರಿ, ಅವ್ರಿಗೂ ಒಂದು ಆರ್ಥಿಕವಾಗಿ ಅನುಕೂಲ ಆಗ್ತಾ ಇದೆ. ಇನ್ನು ಏನೆಲ್ಲ ಮಾಡಬೇಕು ಅಂತ ಕನಸಿದೆ ಕೃಷ್ಣ? ಏನು ಅಂದ್ರೆ, ಈ ಬೀಜ ಸಂರಕ್ಷಣೆ ಮಾಡಿ, ಈ ಪ್ರಕೃತಿ ಪರಿಸರ ಕಾಪಾಡಿ, ಈ ಭೂಮಿ ಉಳಿಸುವಂತ ಕಾರ್ಯಕ್ರಮ ಮಾಡಬೇಕು. ಈ ಭೂಮಿ ಏನಾದ್ರು ಈಗ ನಮ್ಮ ಬಡವಳಿಗೆ ಬಂದದ್ದು ಮೂಲ, ನಾವು ಮುಂದಕ್ಕೆ ನಾವು ವಿಷ ತಿನ್ಸ್ಬಾರ್ದು. ನಮ್ಮ ಏನು ನಮ್ಮ ಮುತ್ತಾತರು ಬಿಟ್ಟವ್ರಿ ಭೂಮಿಯ, ಮುಂದಕ್ಕೂ ಉಳಿಸ್ಕೊಂಡು ಹೋಗ್ಬೇಕು. ಈ ಪರಿಸರ ಪ್ರಕೃತಿ ಭೂಮಿಯನ್ನ ಉಳಿಸ್ಕೊಂಡು ಹೋದ್ರೆ ನಿಜವಾದ ಒಬ್ಬ ರೈತನೇ ಆಗ್ಬೋದು, ಒಂದು ಗ್ರಾಹಕರೇ ಆಗ್ಬೋದು, ಒಂದು ಪ್ರಕೃತಿನೂ ನಿಜವಾದ ಗುಣಮಟ್ಟದಲ್ಲಿ ಬೆಳೀತದೆ, ಮುಂದಕ್ಕೂ ಉಪಯೋಗ ಆಯ್ತದೆ ಅಂತ ಹೇಳಿ ಪ್ರತಿಯೊಬ್ಬರು ಕೇಳೋದು ಅದೇ. ನಾನು ನೀವು ರೈತರುಗಳು ಕಡಿಮೆ ಖರ್ಚಲ್ಲಿ ಏನಾದ್ರು ಈಗ ಯಾವುದೇ ಒಂದು ಫಂಕ್ಷನ್ ಮಾಡು, ಸರಳವಾಗಿ ಮಾಡಿ, ದುಂದುವೆಚ್ಚ ಮಾಡಬೇಡಿ. ನಿಮ್ಮ ತಂದೆ ತಾಯಿಗಳು ಬದುಕಿದ್ದಾಗೆ ನೋಡ್ಕರಿ, ಅವರ ಏನಾರ ನಿಮ್ಗೆ ಸೇವೆ ಮಾಡಬೇಕು ಅಂದ್ರೂ ಒಂದು ಅವ್ರ ಹೆಸರಲ್ಲಿ ಒಂದು ಗಿಡ ಮರ ಹಂಚಿ, ಒಂದು ಹಣ್ಣಿನ ಗಿಡಗಳು ಕೊಡಿ. ಒಂದು ಮನೆಯಲ್ಲೇ ಒಂದು ಹಬ್ಬ ಮಾಡಬೇಕೆ, ಒಂದು ಬರ್ತ್ಡೇ ಏನಾರ ಮಾಡಬೇಕು ಅಂದರೆ ಸುಮ್ಮನೆ ವೇಸ್ಟ್ ಮಾಡಬೇಡಿ. ಅದು ಇದು ರಾಸಾಯನಿಕ ತಂದು ಹಾಳು ಮಾಡಿ ಭೂಮಿ ಫಲವತ್ತತೆ ಹಾಳು ಮಾಡಬೇಡಿ. ಅವ್ರ ಹೆಸರಲ್ಲಿ ಒಂದು ಗಿಡ ಹಂಚಿ, ಆ ಗಿಡ 4 ಪಕ್ಷಿಗೆ ಹಣ್ಣಾಗುತ್ತೆ, 4 ಜನಕ್ಕೆ ನರಳಾಯ್ತದೆ ಅಂತ ಹೇಳ್ತೀನಿ, ಜನ ಕೇಳಲ್ಲ. ಜನವರಿ 16 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಜಾನುವಾರುಗಳಲ್ಲಿ ಕಂಡುಬರುತ್ತಿರುವ ಚರ್ಮಗಂಟು ಕಾಯಿಲೆ ಕಾರಣ ಹಾಗೂ ಚಿಕಿತ್ಸೆಯನ್ನು ಕುರಿತು ನೇರ ಫೋನಿನ್ ಕಾರ್ಯಕ್ರಮವಿದೆ. ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೈಸೂರು ಜಿಲ್ಲೆ ಪಶುಸಂಗೋಪನಾ ಇಲಾಖೆಯ ಉಪನಿರ್ದೇಶಕರಾದ ಡಾ ಷಡಕ್ಷರಮೂರ್ತಿ. ಕರೆ ಮಾಡಲು ನಮ್ಮ ಸಂಪರ್ಕ ಸಂಖ್ಯೆಗಳು 251252582 ಮತ್ತೊಂದು 251509 ಮೈಸೂರಿನ ಎಸ್ಟಿಡಿ ಕೋಡ್ 0821. ಮರೆಯದಿರಿ, ಜನವರಿ 16 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಜಾನುವಾರುಗಳಲ್ಲಿ ಕಂಡುಬರುತ್ತಿರುವ ಚರ್ಮಗಂಟು ಕಾಯಿಲೆ ಕಾರಣ ಹಾಗೂ ಚಿಕಿತ್ಸೆ ಕುರಿತ ನೇರ ಫೋನಿನ್ ಕಾರ್ಯಕ್ರಮ. ಈಗ ಇಷ್ಟೆಲ್ಲಾ ಹೇಳಿದ ಮೇಲೆ ಅವ್ರಿಗೆ ಅನ್ನಿಸ್ತಿರುತ್ತೆ, ನಾವು ಸಿಪಿ ಕೃಷ್ಣ ಅವ್ರ ಜೊತೆ 4 ಫೋನಲ್ಲಿ ಮಾತಾಡಿದ್ರೆ ಚೆನ್ನಾಗಿರೋದು ಅಂತ. ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ನಿಮ್ ದೂರವಾಣಿ ಸಂಖ್ಯೆನ ಹೇಳ್ಬಿಡಿ ಕೃಷ್ಣ. ಏನಿಲ್ಲ ಸರ್, ಹೇಳ್ತೀನಿ. ಎಲ್ಲ ರೈತರು ನನ್ನ ಮಾಡಿರೋ ಅನುಭವ ಪಾಪ ನಮ್ಮ ತಾಕಲ್ಲಿ ಬಂದ್ರೆ ಅವ್ರಿಗೆ ಹೆಚ್ಚು ತಿಳುವಳಿಕೆ ಹೇಳ್ತೀನಿ. ಬೇರೆ ರೈತರು ನಿಜವಲ್ವೇ ನೈಸರ್ಗಿಕ ಕೃಷಿ ಅಳವಡಿಸ್ಕೊಂಡು ಅವರ ಸುಖ ಜೀವನ ಕಂಡ್ಕೊಂಡು ಅವ್ರ ಕುಟುಂಬ ವರ್ಗ ಅವ್ರ ಮಣ್ಣು ಎಲ್ಲ ಇದ್ರೆ ನೀವು ಸಂದರ್ಶನ ಮಾಡಿರೋದಕ್ಕೂ ನಮ್ಗೆ ಒಳ್ಳೇದಾಯ್ತದೆ, ಬೇರೆ ರೈತರಿಗೂ ಇದರಿಂದ ಉಪಯೋಗ ಬರಲಿ ಅಂತ ಹೇಳ್ತಾ ನನ್ನ ದೂರವಾಣಿ ಸಂಖ್ಯೆ 9902-6-7906 ಪುನಃ ಇನ್ನೊಂದ್ಸಲ ಹೇಳ್ತೀನಿ ನೋಡಿ, 9902-6-7906 9902-6-7906. ಬಹಳ ಸಂತೋಷ ಸಿಪಿ ಕೃಷ್ಣ ಅವರೇ, ದೀರ್ಘವಾಗಿ ನಿಮ್ಮ ಕೃಷಿ ಬದುಕಿನ ಸಾಕಷ್ಟು ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಖಂಡಿತ ಕೇಳಿದಂಥವ್ರಿಗೆ ಇದು ಪ್ರೇರಣೆ ನೀಡುತ್ತೆ. ಮುಂದಿನ ದಿನಗಳಲ್ಲಿ ನೀವು ಇನ್ನೂ ಏನೆಲ್ಲ ಭಾವಿಸ್ಕೊಂಡಿದ್ದೀರೋ ಅದೆಲ್ಲವೂ ಎಲ್ಲ ಕನಸುಗಳು ಈಡೇರಲಿ, ಇನ್ನಷ್ಟು ಯಶಸ್ಸು ಸಮೃದ್ಧಿಯ ಜೀವನ ನಿಮ್ದಾಗಿರಲಿ ಅಂತ ನಾವು ಆಶಿಸ್ತೀವಿ. ಮಂಜುಳ ಅವರೇ, ನಿಮ್ಮ ಎಲ್ಲ ಪ್ರಯತ್ನಕ್ಕೂ ನಾವು ಯಶಸ್ಸನ್ನ ಕೋರ್ತೀವಿ. ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು ಸರ್. ಎಲ್ಲರಿಗೂ ಮಾಡಬೇಕು ಅನ್ನೋ ಉದ್ದೇಶ ಇದ್ರೆ ನೀಟಾಗಿ ವ್ಯವಸಾಯ ಮಾಡಿದ್ರು ಲಾಸ್ ಆಗಲ್ಲ. ನಾವು ತುಂಬ ಖುಷಿಯಿಂದ ಹೇಳ್ತಾ ಇದ್ದೀವಿ, ವ್ಯವಸಾಯ ಮಾಡಿದ್ರೆ ಒಳ್ಳೆ ಲಾಭ ಇದೆ. ದಯವಿಟ್ಟು ಎಲ್ಲ ಮಾಡುವಂಥ ಕೆಲಸನೇ ಯಾವುದೇ ಒಂದಾಗಿರಲಿ, ಏನು ಕೆಲಸ ಮಾಡ್ತೀವಿ ಅದನ್ನು ಮನಸ್ಪೂರ್ವಕವಾಗಿ ಮಾಡಿ ಅಂತ ಕೇಳ್ಕೊತೀವಿ. ಧನ್ಯವಾದಗಳು. ಸಮಗ್ರ ಕೃಷಿಯಲ್ಲಿ ಸಂತೃಪ್ತ ಬದುಕನ್ನು ಕುರಿತು

ಪರಕರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡಾ